ಜಗತ್ಯಾಂ ಜಗದ್ ಏನ ತಿಕ್ತೇನ ಭುಂಜೀಥಾ ಮಾಗೃದ ಕಶ್ಯ ಸಿದ್ಧನಂ. ಓಂ ಎಲ್ಲರೂ ಸೇರಿ ಓಂ ಈಶಾವಾಸ್ಯಮಿದಗುಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗದ ಏನ ತಿಕ್ತೇನ ಭುಂಜೀಥಾ ಮಾಗೃದ ಕಶ್ಯ ಸಿದ್ಧನಂ. ಕಶ್ಯಚಿತ್ ಯಾರಿಗೇ ಸಲ್ಲಬೇಕಾದಂತಹ ಯಾರದೋ ಆಗಿರುವಂತಹ ಕಶ್ಯಚಿತ್ ಇನ್ನು ಯಾರಿಗೋ ಸೇರಿದಂತಹ ಧನ ಹಣ ಐಶ್ವರ್ಯ ಸಂಪತ್ತು ಭೂಮಿ ಮಾರ್ಗದ ಅದನ್ನು ನೀನು ತಗೋಬೇಕಾಗಿಲ್ಲ, ಅದರ ಬಗ್ಗೆ ನೀನು ಆಸೆ ಪಡಬೇಕಾಗಿಲ್ಲ. ಜೀವನದ ಲಕ್ಷ್ಯ ಈ ತರ ಇದ್ದದ್ದೇ ಆಗಿ ಅವನು ಮುಮುಕ್ಷು ಆಗಿದ್ದೇ ಆದರೆ ಅವನಿಗೆ ಕರ್ಮದಲ್ಲಿ ತೊಡಗಿಸುವ ಯಾವ ಪ್ರಸಂಗವೂ ಬರೋದಿಲ್ಲ. ಅವನ ಕರ್ಮದಲ್ಲಿ ತೊಡಗುವ ಸಾಧ್ಯತೆ ಇಲ್ಲ, ಅರ್ಹತೆಯನ್ನು ಅವನು ಹೊಂದಿಲ್ಲ ಕರ್ಮಕ್ಕೆ. ಹೀಗಾಗಿ ಈಶಾವಾಸ್ಯ ಉಪನಿಷತ್ತು ಈ ಉಪನಿಷತ್ತಿನಲ್ಲಿ ವಿಷಯ ಇದು ಕರ್ಮದಲ್ಲಿ ತೊಡಗಿಸುವುದಕ್ಕಾಗಿ ಅಲ್ಲ, ಕರ್ಮದಿಂದ ಬಿಡುಗಡೆಯನ್ನ ಮಾಡಬೇಕು. ಅಂಡರ್ಸ್ಟುಡ್ ಪುತ್ರೇಷಣ ವಿತ್ತೇಷಣ ಲೋಕೇಶನಗಳನ್ನ ಅವನು ರುಚಿ ಇಲ್ಲದೇ ಇದ್ದರಿಂದಾಗಿ ಅವುಗಳನ್ನು ತ್ಯಾಗ ಮಾಡ್ತಾನೆ. ಹೌದು, ಅವನು ಸನ್ಯಾಸ ತ್ರಯಾಣಾಂ ಸನ್ಯಾಸ ಈ ಮೂರನ್ನು ಕೂಡ ಅವನು ತ್ಯಾಗ ಮಾಡಿರುತ್ತಾನೆ. ಹೀಗಾಗಿ ನ ಕರ್ಮಸು ಅಧಿಕಾರ ಇವನಿಗೆ ಕರ್ಮದ ಅಧಿಕಾರ ಇಲ್ಲ. ತೇನ ತ್ಯಕ್ತೇನ ಮತ್ತೊಂದು ಜೀವನ ಹೇಗಿರ್ಬೇಕಾಗಾದ್ರೆ ತೇನ ತ್ಯಕ್ತೇನ ಅರ್ಥಾತ್ ಏನೋ ತ್ಯಾಗೇನ ಇತ್ಯರ್ಥ. ತಾನು ಮಾಡುವ ಪ್ರತಿಯೊಂದು ಕರ್ಮವನ್ನು ತಾನು ಇರಿಸುವಂತಹ ಪ್ರತಿಯೊಂದು ಹೆಜ್ಜೆಯನ್ನು ಈಶ್ವರನಿಗೆ ಸಮರ್ಪಿಸಿಕೊಂಡು ತೇನ ತ್ಯಕ್ತೇನ ಅವನದನ್ನ ಅವನಿಗೆ ಬಿಟ್ಟುಕೊಟ್ಟು ಸ್ವಲ್ಪ ಎಚ್ಚರ ಇಟ್ಕೊಂಡ್ರೆ ಸಾಕು, ನಾವು ಗೊತ್ತೇ ಇದೆ ಇಲ್ಲಿ ಯಾವುದು ನಮ್ದಲ್ಲ ಅಂತ ಗೊತ್ತಿದೆ. ಸ್ವಲ್ಪ ಎಚ್ಚರ ವಹಿಸ್ಕೋಬೇಕಷ್ಟೆ. ಆವಾಗ ದೊಡ್ಡ ಭಾರ ಇಲ್ಲದಂಗ ತೇನ ತ್ಯಕ್ತೇನ ತ್ಯಾಗೇನ ಇತ್ಯರ್ಥ. ಭಾಷ್ಯ ಆಗಿಲ್ಲಲ್ಲ. ಏವಂ ಈಶ್ವರ ಆತ್ಮ ಭಾವನೆಯ ನನ್ನತ್ರ ಸಂಸ್ಕೃತ ನಿಮ್ಮತ್ರ ಕನ್ನಡ. ಹೀಗಾಗಿ ಬೇಕಿಲ್ಲ ಅವರಿಗೆ ಏನಾಯ್ತು. ಐದನೇ ಪುಟ ಸೆಕೆಂಡ್ ಪ್ಯಾರಾಗ್ರಾಫ್ ಸಂಸ್ಕೃತದ ಐದನೇ ಪುಟ ಸೆಕೆಂಡ್ ಪ್ಯಾರಾಗ್ರಾಫ್ ಸಿಕ್ತಲ್ಲ ರೋಷನ್, ಐದನೇ ಪುಟ ಸಿಕ್ತಿಲ್ಲ ಸೆಕೆಂಡ್ ಪ್ಯಾರಾಗ್ರಾಫ್ ಸಿಕ್ತಿಲ್ಲ. ಅದೇ ಸೆಕೆಂಡ್ ಪ್ಯಾರಾಗ್ರಾಫ್ ಸಂಸ್ಕೃತ ಸೆಕೆಂಡ್ ಪ್ಯಾರಾಗ್ರಾಫ್. ಹಾಂ ಸೆಕೆಂಡ್ ಪ್ಯಾರಾಗ್ರಾಫ್ ಐದನೇ ಪುಟದ ಕನ್ನಡ ಪುಸ್ತಕ ನೀವು ರೆಫರೆನ್ಸ್ ಇಟ್ಕೊಳ್ಳಿ, ಕನ್ನಡ ಪುಸ್ತಕ ಫಾಲೋ ಮಾಡಬೇಕು. ಸಂಸ್ಕೃತ ಪುಸ್ತಕ ಫಾಲೋ ಮಾಡೋದ್ರಿಂದ ಸಂಸ್ಕೃತವು ಸುಧಾರಣೆ ಆಗ್ತದೆ ಮತ್ತು ಸಂಸ್ಕೃತ ಸಂದರ್ಭದಲ್ಲಿ ವ್ಯವಹಾರ ಮುಂದುವರೆದಷ್ಟು ಮುಂದೆ ಗ್ರಂಥವನ್ನು ಅಭ್ಯಾಸ ಮಾಡಿದ್ದೆ. ವಿಷಯ ಒಂದು ಸಲ ನೀವು ಕಣ್ಣ ಕಾಣ್ಕೊಂಡ್ಬಿಟ್ರಿ ಅಂತಂದ್ರೆ ಸಂಸ್ಕೃತ ಅಂದ್ರೆ ತಲೆನೋವು ಶುರು ಆಗುತ್ತೆ. ಇರೋದು ಎಲ್ಲ ಗ್ರಂಥ ಓದಿದ್ದೇನೆ ಸಂಸ್ಕೃತ. ಆದ್ದರಿಂದ ಕನ್ನಡ ಪುಸ್ತಕ ರೂಮಿನಲ್ಲಿ ರೆಫರೆನ್ಸ್ ಇತ್ತು. ಈಗ ಬರೋಕ್ಕಿಂತ ಮುಂಚೆನೂ ಕನ್ನಡ ರೆಫರ್ ಮಾಡ್ಕೊಳ್ಳೇ ಬನ್ನಿ. ಆದಷ್ಟು ಸಂಸ್ಕೃತ ಮುಂದುವರಿಸಲು ಒಳ್ಳೆ ಒತ್ತಾಯ ಇಲ್ಲ. ಏವಂ ಈಶ್ವರಾತ್ಮ ಭಾವನೆಯ ಯುಕ್ತಸ್ಯ ಪುತ್ರಾದಿ ಈಶಣಾತ್ರಯ ಸನ್ಯಾಸ ಏವ ಅಧಿಕಾರಃ ನ ಕರ್ಮಸು ತೇನ ತ್ಯಕ್ತೇನ ತ್ಯಾಗೇನ ಇತ್ಯರ್ಥಃ. ಪುತ್ರಾದಿ ಈಶಣಾತ್ರಯ ಸನ್ಯಾಸ, ಅದರೊಳಗೆ ತ್ಯಾಗ ಬುದ್ಧಿ ಸಾಮಾನ್ಯ ಅಲ್ಲ. ಇದು ವಿಷಯ, ಒಂದು ಗಂಟೆ ಮನೆ ಬಿಟ್ಟೆ ನಾವು ಬರ್ತೀವಿ ಅನ್ನೋದು ಕೂಡ ಎದ್ದಕ ರಾಹುಕೇತು ಅನುಗ್ರಹ ಮಾಡೋದಿಲ್ಲ. ಅಲ್ಲಿವರೆಗೂ ಮನೆ ಬಿಟ್ಟು ಸೇತುವೆ ಬರ್ಲಿಕ್ಕಾಗೋದಿಲ್ಲ. ನಿಮ್ಮೆಲ್ಲರ ಜಾತಕದಲ್ಲಿ ಈಗ ರಾಹು ಭಾರಿ ಉಚ್ಚ ಸ್ಥಾನದಲ್ಲಿ, ಭಾರಿ ಉಚ್ಚ ಸ್ಥಾನದಲ್ಲಿ, ಆವಾಗಲೇ ಮನೆ ಬಿಡ್ತೇನು. ಅಲ್ಲಿ ತನಕ ಮನೆ ಬಿಡೋದೇ ಇಲ್ಲ. ನಮ್ಮಂತವ್ರ ಜಾತಕದಲ್ಲಿ ಎರಡೆರಡು ದಿವಸಕ್ಕೂ ರಾಹು ಪ್ರವೇಶ, ಒಂದ್ ಕಡೆ ನಿಲ್ಲಬೇಡ ಮತ್ತೆ ಹೊರಡಿಲ್ಲ. ರಾಹು ಹ್ಯಾಸ್ ಗಾಟ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಹೌದು, ಕೆಲವರಿಗೆ 15 ದಿವಸ ಮನೆ, 15 ದಿವಸ ಮಲಗುವಂತ. ಕೆಲವರಿಗೆ ಶಾಶ್ವತವಾಗಿ ನಿಮ್ಮ ಮನೆ ಬಿಟ್ಟು ಹೋಗು ಅಂತೇಳಿ. ಈ ತ್ಯಾಗ ಇದು ಸಾಮಾನ್ಯ ವಿಷಯ ಅಲ್ಲ. ತ್ಯಾಗದಲ್ಲಿ ಎರಡು ತರ ಇದೆ. ಒಂದು ಡೆಲಿಬರೇಟ್ ಆಗಿ ನಾನು ನಮ್ಮ ಮೇಲೇನೆ ಒತ್ತಡವನ್ನು ಹೇರಿಕೊಂಡು ಬಿಟ್ಟು ಬರ್ತೀವಿ. ಡೆಲಿಬರೇಟ್ ಪ್ರಯತ್ನ ಪೂರ್ವಕವಾಗಿ ನಾವು ಸಾಧಿಸ್ತೀವಿ, ಬಿಟ್ಟು ಬರ್ತೀವಿ. ಇನ್ನೊಂದು ಏನು ಅಂತಂದ್ರೆ ತಾನೇ ಬಿಟ್ಟು ಸಹಜವಾಗಿ ಬಿಟ್ಬಿಡ್ತೀವಿ. ಅದೇನು ಪ್ರಯತ್ನ ಇಲ್ಲ, ಅಷ್ಟೇ ಬಿಡಬಹುದು. ಈ ಎರಡನೇ ತ್ಯಾಗ ಇದೆಯಲ್ಲ, ಇದು ಅನುಭವಯುಕ್ತವಾದ ತ್ಯಾಗ. ಇದು ಸಹಜವಾದ ತ್ಯಾಗ, ಏನು ಪ್ರಯತ್ನ ಮಾಡೋದಿಲ್ಲ. ಪೂರ್ವಾರು ಕಲಿಯುವ ಬಂಧನ ನಿತ್ಯೋ ಮುಕ್ಷಿಯನ್ನು. ಆ ಹಣ್ಣು, ಆ ಸೌತೆ ಹಣ್ಣು ನೀವು ಕಿತ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಅದು ಪೂರ್ತಿ ಹಣ್ಣಾಗಿತ್ತು ಅಂದ್ರೆ ಬಳ್ಳಿಯಿಂದ ತಾನೇ ಕಡಿತಾರೆ. ಸುಮ್ಮನೆ ನೀವು ಹೋಗಿ ತಗೊಂಡೋಗಿ ನಿಮ್ ಕೈ ಬಂದಿರುತ್ತೆ. ಅದೇ ಒಂದು 10 ದಿವಸ 15 ದಿವಸ ಮುಂಚೆ ನೀವು ಹೋಗಿದ್ರೆ ನೀನು ಒಂದು ಹತಿಯಾರದಿಂದ ಅದನ್ನ ಕತ್ತರಿಸಿ ಆ ಬಳ್ಳಿಯಿಂದ ಬಿಡುಗಡೆ ಮಾಡಿ ಕಿತ್ಕೊಂಡು ಬರಬೇಕಾಗ್ತದೆ. ಯಾಕೆ ಇನ್ನೂ ಪಕ್ವವಾಗಿಲ್ಲ. ಹಾಗಾದ್ರೆ ಎರಡನೇ ತ್ಯಾಗ ಇದೆ ಅಲ್ಲ ಹೇಳಿದೆ, ಅದು ಎರಡನೇ ತ್ಯಾಗ ಪಕ್ವತೆಯಿಂದ ಕೂಡಿದ ತ್ಯಾಗ. ಮೊದಲನೇದಿದೆಯೋ ಪ್ರಯತ್ನ ಪೂರ್ವಕವಾದ ತ್ಯಾಗ. ಈ ತಾತ್ಕಾಲಿಕವಾದ ಒತ್ತಾಯದಿಂದ ಕೂಡಿದ ತ್ಯಾಗವೇ ಇರಲಿ, ಪರಿಪಕ್ವವಾದ ತ್ಯಾಗವೇ ಇರಲಿ, ಇವು ಎರಡೂ ಫಲಕಾರಿ ಆಗುತ್ತವೆ. ಒಂದು ವೇಳೆ ಈಶ್ವರ ಭಾವವು ನಮಗಿದ್ದಂತೆ ಆಗಲಿ. ಈಶ್ವರ ಆತ್ಮ ಭಾವನೆಯ ಈಶ್ವರ ಭಾವ ಇರಬೇಕು. ನಾನು ಮೊದಲು ನಿನ್ನೆ ಹೇಳಿದೆ, ಈಶ್ವರ ಭಾವ ಎರಡು ತರ, ಏನ್ ಇದೆಯೋ ಎಲ್ಲವೂ ಈಶ್ವರ, ನಾನು ಈಶ್ವರ, ಏನಿದೆಯೋ ಎಲ್ಲವೂ ಈಶ್ವರ, ನಾನು ಈಶ್ವರ. ಅರ್ಥಾತ್ ಈಶ್ವರನ ಸಾನ್ನಿಧ್ಯದಲ್ಲಿಯೇ ವ್ಯವಹಾರದ ಈ ನಾನು ಪುಟಿತಾ ಇದೆ. ಈಶ್ವರ ಸಾನ್ನಿಧ್ಯದಲ್ಲಿಯೇ ಈ ಕಣ್ಣು, ಈ ಕಿವಿ, ಈ ಇಂದ್ರಿಯಗಳು ಪ್ರಚೋದನೆಗೊಳ್ತಾ ಇವೆ. ಈಶ್ವರ ಸಾನ್ನಿಧ್ಯದಲ್ಲಿಯೇ ಉಸಿರು ಒಳಗೆ ಹೋಗ್ತದೆ, ಉಸಿರು ಹೊರಗೆ ಬರ್ತದೆ. ಈಶ್ವರ ಸಾನ್ನಿಧ್ಯದಲ್ಲಿ, ಈಶ್ವರ ಸಾನ್ನಿಧ್ಯದಲ್ಲಿ ಈಶ್ವರನೆಲ್ಲ ಮಾಡ್ತಾ ಇದ್ದಾನೆ ಅಂತ ಹೇಳೋದು ಬೇರೆ, ಈಶ್ವರ ಸಾನ್ನಿಧ್ಯದಲ್ಲಿ ಇವೆಲ್ಲ ಜರುಗುತ್ತಾ ಇವೆ ಅಂತ ಹೇಳೋದು ಬೇರೆ. ವಿವೇಕದಲ್ಲಿ ಎಷ್ಟು ಸತತವಾಗಿರಬೇಕು, ಎಚ್ಚರವಾಗಿ ನಿದ್ರೆಗೆ ಹೋಗುವವರಿಗೂ ಕೂಡ ನಮ್ಮ ವಿವೇಕದಲ್ಲಿ, ನಮ್ಮ ಮಾತಿನಲ್ಲೆಲ್ಲ, ನಮ್ಮ ಕೃತಿಯಲ್ಲೆಲ್ಲ, ನಮ್ಮ ವಿವೇಕದಲ್ಲಿ ಇದು ಇರಬೇಕು. ಏನೋ ಏನೇನು ನಡೀತಾ ಇದೆಯೋ, ಶರೀರ, ಮನಸ್ಸು, ಬುದ್ಧಿ, ಪ್ರಾಣ, ಇಂದ್ರಿಯಗಳು ಅಷ್ಟೇ ಅಲ್ಲ, ನಮ್ಮ ಮತ್ತು ಜಗತ್ತಿನ ಸಂಬಂಧ ಅಷ್ಟೇ ಅಲ್ಲ, ಜಗತ್ತಿನಲ್ಲಿ ಏನೇನು ನಡೀತಾ ಇದೆಯೋ ಎಲ್ಲವೂ ಈಶ್ವರ ಸಾನ್ನಿಧ್ಯದಲ್ಲಿ ನಡೀತಾ ಇದೆ. ಈಶಾವಾಸ್ಯಂ ಇದು ಸರ್ವ, ಬಾಯಿಂದ ಹೇಳೋದಲ್ಲ ಇದು. ಏವಂ ಈಶ್ವರ ಆತ್ಮಭಾವನೆ, ಆ ಈಶ್ವರನೇ ಈ ಶರೀರದಲ್ಲಿ ಆತ್ಮ ಸ್ವರೂಪದಲ್ಲಿ ಇದ್ದ, ಅಂದ್ರೆ ನಾನಾಗಿದ್ದೆ. ಈ ಈಶ್ವರನೇ ಜಗತ್ತಿನಲ್ಲಿ, ನಾಮ ರೂಪಾತ್ಮಕವಾದ ಜಗತ್ತಿನಲ್ಲಿ ಎಲ್ಲೆಲ್ಲಿಯೂ ವಾಸಿಸಿದ್ದ. ಯಾವಾಗ ಈ ಭಾವನಾ ಪಕ್ವವಾಗ್ತದೆ, ಅದರ ಜೊತೆ ಜೊತೆಗೇನೆ ನಿನ್ನ ತ್ಯಾಗ ಭಾವವು ಕೂಡ ಪಕ್ವವಾಗ್ತ. ಪರಿಪೂರ್ಣವಾದ ಈಶ್ವರ ಭಾವದ ಪಕ್ವತೆಯಲ್ಲಿ ಅತ್ಯಂತಿಕವಾದ ತ್ಯಾಗ, ತ್ಯಾಗೇ ನೈಕೆ ಅಮೃತತ್ವ ಆನಶು, ಟೋಟಲ್ ಸ್ಯಾಕ್ರಿಫೈಸ್. ಚಿನ್ನಾನಂದ ಹೇಳಿದಂತೆ, ಬರ್ನ್ ಯುವರ್ ಬೋಟ್, ಟರ್ನ್ ಯುವರ್ ಬ್ಯಾಕ್, ವಾಕ್ ಅಹೆಡ್. ವಾಸ್ತವಿಕವಾಗಿ ಇದೆಲ್ಲ ಅದೃಷ್ಟ ಆ ಮಹಾನ್ ವ್ಯಕ್ತಿಯ ಸಾನ್ನಿಧ್ಯವನ್ನು ಹೊಂದುವಂತ ಭಾಗ್ಯ ಯಾರಿಗೂ ಸಿಗಲಿ. ಏನು ಹುಟ್ಟೆ ಇರಲಿಲ್ಲ, ಬಹುಶಃ ರೋಷನ್ ಅಷ್ಟು ಹುಟ್ಟಿದ್ದ ಅಂತ ಅನಿಸ್ತದೆ. 84 ನೀನು ಹುಟ್ಟಿದ್ದು, ಚಿನ್ನ ಅಂದ್ರೆ ದೇಹ ಬಿಟ್ಟು 94 ಅದೃಷ್ಟ. ಅವರು ಇರುವಾಗ ಅಲ್ಲ, ಅವರ ಸೇವೆ ಮಾಡಿದ್ದೇನೆ, ಅವ್ರ ಜೊತೆ ತಿರುಗಾಡಿದ್ದೇನೆ, ಅವ್ರ ಜೊತೆ ಕೆಲಸ ಮಾಡಿದ್ದೇನೆ. ಬರ್ನ್ ಬೋಟ್ ಒಂದು ಸಲ ನದಿ ದಾಟಿದ ಮೇಲೆ ಈ ಬೋಟ್ ನಾನು ದಾಟಿಸ್ತು ಅಂತೇಳಿ ಯಾರಾದರೂ ಟೇಷನ್ ಮಾಡ್ತಾ ಕೂಡ್ತಾರ ಬೋಟ್ ಮೇಲೆ? ಅಥವಾ ಅಯ್ಯೋ ನನಗೆ ನೀನು ರಕ್ಷಕನಾಗಿ ದಾಟಿಸಿದ್ದು, ನಿನಗೆ ನಾನು ಅನಾಥನಾಗಿ ಬಿಟ್ಟು ಹೊಂಟೇನಲ್ಲ ಅಂತೇಳಿ ದುಃಖಿಸ್ತಾ ಇರೋರು ಕೂಡ್ತಾರ, ಹೇಳ್ತಾರೆ. ಹಂಗೆಲ್ಲ ಕೂತಿದ್ದಕ್ಕೆ ನಾನು ಅವಾಗ ಇವಾಗ ಹೋಗಿಬಿಡ್ತೇನೆ ಎಲ್ಲಿಗೆ, ಅವರಿಗೆ ಬೆಂಗಳೂರಿಗೆ ಹೋಗೋದು ಬರೋದು, ಹೋಗೋದು ಬರೋದು ಸಿಕ್ಕಿ, ಹೋಗೋದು ಬರೋದು. ಯಾಕೆ ಹಿಂಗೆ ಮಾಡ್ತೀರಿ, ಯಾಕೆ ಹಿಂಗೆ ಮಾಡ್ತೀರಿ? ಬೋಟ್ ಇನ್ನೂ ಸುಟ್ಟ ಹಾಕಿಲ್ಲ, ಬರ್ನ್ ಯುವರ್ ಬೋಟ್, ಟರ್ನ್ ಯುವರ್ ಬ್ಯಾಕ್. ಅಯ್ಯೋ ಸುಟ್ಟೋಯ್ತಲ್ಲ ಮತ್ತೆ ಶುರು ಆಗ್ತದೆ, ಬೇಡ ಅಯ್ಯೋ ಸುತ್ತೋಯ್ತಲ್ಲ ಮದುವೆ ನೀರ್ ತುಂಬಿದ್ರು ನೀರ್ ಹಾಕ್ರು ನೋಡೋ ಅವಶ್ಯಕತೆ ಇಲ್ಲ. ಟರ್ನ್ ಯುವರ್ ಬ್ಯಾಕ್, ಮುಂದೆ ಹೋಗ್ತಾ ಹೇಳ. ಇಷ್ಟು ವಿಶಾಲವಾಗಿದೆ ಜಗತ್ತು. ಕೋಪೀನವಂತಹ ನೀರೊಳಗೆ ಇಳಿದಷ್ಟು ನಮ್ಗೆ ಈಜಲಿಕ್ಕೆ ಎಷ್ಟೆಷ್ಟು ಈಶ್ವರ ಭಾವ ತುಂಬಿಕೊಂಡು ಬರ್ತದೆ ಅಷ್ಟು ತ್ಯಾಗ ಪಕ್ವ. ಈ ಪ್ರಕಾರವಾಗಿ ಯಾವನು ಈಶ್ವರಾಶ್ರಯಗಳನ್ನು ತ್ಯಾಗ ಮಾಡಿದ್ದಾನೋ ಅವನು ಮೋಕ್ಷಕ್ಕೆ ಅಧಿಕಾರಿ ಆಗ್ತಾನೆ. ನ ಕರ್ಮಸು, ಕರ್ಮಕ್ಕೆ ಅವನ ಅಧಿಕಾರಿ. ಭಾಷ್ಯ ತೇನ ತಕ್ತೇನ ತ್ಯಾಗೇನ ಇತ್ಯರ್ಥಃ. ತೇನ ತಕ್ತೇನ, ಅವನದನ್ನ ಅವನಿಗೆ ಬಿಟ್ಟು ಕೊಟ್ಟ ಮೇಲೆ ನಿಂದೇನಿದೆ ಅಲ್ಲಿ ಕೆಲಸ. ಹೀಗಾಗಿ ತ್ಯಾಗೇನ ಇತ್ಯರ್ಥಃ, ಈ ತ್ಯಾಗದಿಂದಲೇ ಮೋಕ್ಷ. ಅಮೃತತ್ವ ಆನಶುಕು, ಅಮೃತತ್ವ ಅಂದ್ರೆ ಮೋಕ್ಷ, ಮರಣರಹಿತವಾದ ಸ್ಥಿತಿ, ಜನ್ಮ ಮರಣಗಳಿಂದ ಬಿಡುಗಡೆ ಹೊಂದಿದಂತಹ ಸ್ಥಿತಿ. ಹೋಲ್ಡರ್ನಿಂದ ಬಲ್ಬ್ ಅನ್ನು ತೆಗೆದೆ ಕರೆಂಟ್ ಬೇರೆ ಬಲ್ಬ್ ಬೇರೆ ಅಂತ ನಾವು ಮಾಡೋ ಅವಶ್ಯಕತೆ ಇಲ್ಲ. ಬಲ್ಬ್ ಸುಟ್ಟ ಮೇಲೇನೆ ಬಲ್ಬ್ ಬೇರೆ ಮತ್ತೆ ಕರೆಂಟ್ ಬೇರೆ ಅಂತ ತಿಳ್ಕೊಂಬ ಅವಶ್ಯಕತೆ ಇಲ್ಲ. ಬಲ್ಬ್ ಅಲ್ಲೇ ಇರಲಿ, ಬಲ್ಬ್ ಉರಿತಾನೇ ಇರಲಿ, ಆದರೂ ಕೂಡ ಕರೆಂಟಿಗೂ ಬಲ್ಬ್ಗೂ ಯಾವ ಸಂಬಂಧವೂ ಇಲ್ಲ. ಬಲ್ಬಿನ ಸ್ವಭಾವ ಬೆಳಕು, ಕರೆಂಟಿಗೆ ಬೆಳಕಿದೆಯಾ? ಫ್ಯಾನಿನ ಸ್ವಭಾವ ಗಾಳಿ, ಕರೆಂಟಿಗೆ ಗಾಳಿ ಇದೆಯಾ? ಟಿವಿ ಸ್ವಭಾವ ಚಿತ್ರ, ಕರೆಂಟಿಗೆ ಚಿತ್ರ ಇದೆಯಾ? ವಾಷಿಂಗ್ ಮಷಿನ್ ಸ್ವಭಾವ ಬಟ್ಟೆ ವಾಶ್ ಮಾಡೋದು, ಕರೆಂಟ್ ವಾಶ್ ಮಾಡ್ತದೆ. ಮತ್ತು ಕರೆಂಟಿನ ಸ್ವಭಾವ ಏನು ಹೋಗಿ ಮುಟ್ಟು ಗೊತ್ತಾಗ್ತದೆ. ಅವನ್ನ ಬೇರ್ಪಡಿಸಿಯೇ ನಾವು ಇದು ಬೇರೆ ಇದು ಬೇರೆ ಇದಕ್ಕೆ ಸಂಬಂಧ ಇಲ್ಲ ಅಂತ ತಿಳ್ಕೊಂಬ ಅವಶ್ಯಕತೆ ಇಲ್ಲ. ಅವು ಜೊತೆ ಜೊತೆಯಾಗಿದ್ದರೂ ಕೂಡ ಆತ್ಮನಿಗೂ ಮತ್ತು ಈ ಜಗತ್ತಿಗೂ ಯಾವ ಸಂಬಂಧವೂ ಇಲ್ಲ. ಹೀಗಾಗಿ ಅವನದನ್ನ ಅವನಿಗೆ ಬಿಟ್ಟುಕೊಡ್ಲಿಕ್ಕೆ ನಮಗೆ ಏನು ಅಂತ ಬಡತನ. ತೇನ ತಕ್ತೇನ, ಚಂದ ಉದಾಹರಣೆ ಕೊಡ್ತಾರೆ ಭಾಷ್ಯ. ನ ಹಿ ತಕ್ತಃ ಅಮೃತಃ ಪುತ್ರಃ ವಾ ಮೃತ್ಯೋ ವಾ ಆತ್ಮಸಂಬಂಧಿತಾಯ ಅಭಾವಾತ್ ಆತ್ಮಾನಂ ಪಾಲಯತಿ. ಅತಃ ತ್ಯಾಗೇನ ಇತಿ ಅಯಮೇವ ವೇದಾರ್ಥಃ ಭುಂಜೀತಃ ಪಾಲಯೇತಃ. ತ್ಯಕ್ತಃ ಪುತ್ರಃ, ತ್ಯಕ್ತಃ ಪುತ್ರಃ ಬಿಟ್ಕೊಟ್ಟ ಮಗ, ತ್ಯಕ್ತಃ ಪುತ್ರ ಅಥವಾ ಮೃತಃ ಪುತ್ರ. ಮಗ ಏನಾಗಿದ್ದಾನೆ? ಸತ್ತೋಗಿದ್ದಾನೆ. ಪುತ್ರನೂ ಆಗ್ಬಹುದು, ಮೃತ್ಯ ಅಥವಾ ಇನ್ನೊಬ್ಬನು ನಮಗೆ ಸಂಬಂಧಿತವಾಗಿದೆ, ಆತ್ಮ ಸಂಬಂಧಿತ. ಈಗ ಇವರು ಭಾವದಲ್ಲಿದ್ದಾರೋ ಏನು ಅಭಾವ, ಇವರು ಭಾವದಲ್ಲಿ ಇದ್ದಾರೋ ಏನು ಅಭಾವ. ಭಾವದಲ್ಲಿ ಇದ್ದಾರೆ ಅಂತ ಇನ್ನು ಸತ್ತಿಲ್ಲ ಅಂತ ಅರ್ಥ, ಇನ್ನು ನೀನು ಬಿಟ್ಕೊಟ್ಟಿಲ್ಲ ಅಂತ ಅರ್ಥ. ನೀ ಬಿಟ್ಕೊಟ್ಟಿದೀಯಾ? ಅವನು ಸತ್ತೋಗಿದ್ದಾನೆ, ಅವನ ಪುತ್ರನಾಗಿರ್ಬೋದು, ಅವನ ಸಹೋದರನಾಗಿರ್ಬೋದು, ಸಂಬಂಧಿಕನಾಗಿರ್ಬೋದು, ಬಿಟ್ಕೊಟ್ಟಿದೀಯಾ? ಭಾವದಲ್ಲಿ ಇದ್ದಾರೋ ಇಲ್ವೋ? ಹೌದ್ರಿ ಇದಾನೆ ಇದಾನೆ ಅಂದ್ರೆ ನೀವು ಬಿಟ್ಕೊಟ್ಟಿಲ್ಲ ಅಂತ ಬಿಟ್ಕೊಟ್ಟಿದ್ರೆ ಅವನಿರೋದಿಲ್ಲ. ಐದು ಮಂದಿ ರೇಷನ್ ತರ್ತಿದ್ದಿ, ಅವ್ರು ಇಲ್ಲದೆ ಹೋದ್ರು ಕೂಡ ಐದು ಮಂದಿ ರೇಷನ್ ತರ್ತೀಯ, ಏನ್ ನಾಲ್ಕು ಮಂದಿ ತರ್ತೀಯ ಹೇಳ್ರಿ. ಆಧುನಿಕ ವ್ಯವಹಾರ ಮಾಡಿ ಹೇಳ್ಬೇಕು. ಈಗ ಆಧುನಿಕ ವ್ಯವಹಾರ ಹೇಗಿರ್ತ ಅಂತಂದ್ರೆ, ರೇಷನ್ ಕಾರ್ಡ್ನ ಸತ್ತವ್ರ ಹೆಸರು ಎಲ್ಲ ಇತ್ತು. ನೀವು ಎಷ್ಟು ರೇಷನ್ ತರ್ತೀರಿ ಅವರಷ್ಟು ಹೆಸರು ರೇಷನ್ ತರ್ತೀರಿ. ಬೇಡ, ಸ್ವಲ್ಪ ಅವಾಗಿವಾಗ ಪ್ರಮಾಣಿತ ಅವ್ನು ಸತ್ತೋದ ಅಂದ್ರೆ ಅವನ ಪಾಲಿನ ರೇಷನ್ ನಾವು ತರ್ಲಿಕ್ಕೆ ಹೋಗೋದಿಲ್ಲ, ಅವನ ಪಾಲಿನ ಯಾವ ಖರ್ಚು ನಾವು ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕೆ ಅಭಾವ ಅಂದ್ರೆ ನಮ್ಗೇನು ಉಪಯೋಗ ರೀ? ಯಾರಿಂದ ಯಾವನು ಸತ್ತೋಗಿದಾನೋ ಅಭಾವ ಆತ್ಮಾನಂ ಪಾಲಯತಿ, ಅವನಿಂದ ನಮ್ಗೆ ಯಾವ ರಕ್ಷಣೆಯೂ ಇಲ್ಲ. ಅದ್ರದ್ದು ಏನ್ ಮಾಡೋದು? ತ್ಯಾಗ. ಅತ ತ್ಯಾಗೇನ ಇತಿ ಅಯಮೇವ ವೇದಾರ್ಥ. ಹಾಗೆ ಇವೆಲ್ಲವನ್ನು ನಾವು ಬಿಟ್ಟುಕೊಟ್ಟಿದ್ರಿಂದಾಗಿ ಇವುಗಳನ್ನ ಬಿಟ್ಟುಕೊಡ್ಬೇಕಾದ್ರೇ ಈ ಪಕ್ವತೆ ಇರ್ತದೆ. ಏನು ಇದರಿಂದ ನನಗೆ ಆಗಬೇಕಾದದ್ದು ಏನೂ ಇಲ್ಲ. ಅಯಮೇವ ವೇದಾರ್ಥ, ಇದರಿಂದ ನನಗೆ ಆಗಬೇಕಾದದ್ದು ಏನಿಲ್ಲಪ್ಪ. ಆತ್ಮಾನಂ ನ ಪಾಲಯತಿ ಅನ್ನೋ ಎಲ್ಲದ ಹೇಳ್ರಿ. ವಾಕ್ಯದ ಮೊದಲನೇ ಶಬ್ದ ನ ಆ ನ ಇರ್ತೊಂಬರ್ರಿ. ಆತ್ಮಾನಂ ನ ಪಾಲಯತಿ, ಆತ್ಮನನ್ನ ಅದು ಯಾವ ರೀತಿಯಲ್ಲೂ ರಕ್ಷಿಸುವುದಿಲ್ಲ. ಸತ್ತೋದ ಮಗ ನನ್ನನ್ನು ಏನ್ ರಕ್ಷಣೆ ಮಾಡ್ತಾನೆ? ಓಡೋದ ಮಗ ನನಗೇನ್ ರಕ್ಷಣೆ ಮಾಡ್ತಾನೆ? ಅಕ್ಕಪಕ್ಕದ ಸಂಬಂಧಿಕರು ಅವ್ರು ನಮ್ಗೇನ್ ರಕ್ಷಣೆ ಮಾಡ್ತಾರೆ? ಅವರಿಂದ ನಮಗೆ ಯಾವ ಪ್ರಕಾರವಾದ ಯಾವ ಸಹಕಾರವು ಯಾವುದೇ ಪ್ರಕಾರದ ರಕ್ಷಣೆಯೋ ಅಲ್ಲ ಅಂದ್ಮೇಲೆ ನಾವು ಹೇಗೆ ಅವರಲ್ಲಿ ರುಚಿ ಇಡ್ತೀವಿ? ಅವರಲ್ಲಿ ರುಚಿ ಇಟ್ಟಿಲ್ಲ ಅಂತಂದ್ರೆ ತ್ಯಾಗವನ್ನ ಮಾಡುವುದೇ ಅಲ್ಲಿ ಧರ್ಮ. ಬಿಟ್ಟುಬಿಡಿ ಧರ್ಮ, ತ್ಯಾಗವನ್ನು ಮಾಡಿ ಹೌದು. ಅತ ತ್ಯಾಗೇನ ಇತಿ ಅಯಮೇವ ವೇದಾರ್ಥ. ಅದನ್ನು ಇಲ್ಲಿ ಹೇಳ್ತಾರೆ, ಹೀಗಿರಬೇಕು ನಿನ್ನ ಜೀವನ. ಹೇಗಿರಬೇಕು? ಭುಂಜೀತಾ. ಭುಂಜೀತಾ ಅಂದ್ರೇನು? ಪಾಲಯೇತಾ. ಪಾಲಯೇತಾ ಅಂದ್ರೇನು? ನಿನ್ನ ರಕ್ಷಣೆಯನ್ನು ನೀನು ಮಾಡಿಕೊಳ್ಳಬೇಕಾದದ್ದು ಯಾರದೋ ಕ್ರಚಿಸ್ನಿಂದ ಅಲ್ಲ. ಕ್ರಚಿಸ್ ಅಂದ್ರೆ ಗೊತ್ತದಲ್ಲ, ನಿರ್ಗಮಾಡಿರ್ತಾರೆ ನೋಡಿ, ವಕ ಅವ ಹೇಗೆ ನಡೀತಾನೆ ಅಂದ್ರೆ ವಕರ್ ನಡೆದನ್ನು ನಡೀತಾನ. ಯಾಕೆ ವಕರ್ ಬಿಟ್ಟು ಅವ ಇಲ್ಲ, ಅವನ್ ಬಿಟ್ಟು ನಾವ್ ಹೇಗಿದ್ದೇ ಜೀವನ ಅಂದ್ರೆ ಮಗನ್ ಬಿಟ್ಟು ನಾ ಇಲ್ಲ, ನಾನು ಬಿಟ್ಟು ಮಗ ಇಲ್ಲ. ನಾವು ಜೀವನ ಹೇಗಿದ್ದೀವಿ? ಹಣ ಬಿಟ್ಟು ನಾ ಇಲ್ಲ, ನಾನು ಬಿಟ್ಟು ಹಣ ಇಲ್ಲ. ಬಂಧುಗಳು ಬಿಟ್ಟು ನಾ ಇಲ್ಲ, ನಾನು ಬಿಟ್ಟು ಬಂಧುಗಳಿಲ್ಲ. ಹಿಂಗೆ ನಮ್ ಜೀವನ ಅಂದ್ರೆ ನಮ್ಗೆ ಯಾವಾಗ್ಲೂ ಕೈಯಾಗ ಒಂದ್ ಬೇಕ. ಆದ್ರೆ ತ್ಯಾಗದಿಂದ ಇದ್ದಾನದು ಏನಿ ಅಂತ ಉತ್ಕೃತವಾದ ಅಂತ ಪ್ರಬುದ್ಧವಾದ ಅಂತ ಪಕ್ವತೆಯಿಂದ ಕೂಡಿದ ತ್ಯಾಗ ಇರಬೇಕಾಗ್ತದೆ. ಆದ್ದರಿಂದ ಅವರನ್ನ ಇವರನ್ನ ನಂಬಿಕೊಂಡು ಯಾಕೆ ನಿನ್ನ ರಕ್ಷಣೆಯನ್ನ ಮಾಡ್ಕೊತೀಯಾ? ನೀನು ಈಶ್ವರನಿಗೆ ಸಮರ್ಪಿಸಿ ರಕ್ಷಣೆಯನ್ನು ಮಾಡಿಕೊ. ಕುಂಜೀತ ಭಾಷ್ಯ ಏವಂ ತ್ಯಕ್ತ ಈಶಣ ಈಶಣ ತ್ವಂ ಮಾಗೃದ ಹೃದಿಮಾಕಾಂಕ್ಷಾಂ ಮಾಕರ್ಷೀಹಿ ಧನ ವಿಷಯ ಕಸ್ಯಸ್ವಿಧನ ಕಸ್ಯಚಿತ್ ಪರಸ್ಯ ಸ್ವಸ್ಯ ವಾಧನ ಮಾಕಾಂಕ್ಷೀಹಿ ಇತ್ಯರ್ಥಃ. ಸ್ವಿತ್ ಇತಿ ಅನರ್ಥಕಃ ನಿಪಾತಃ. ಅಲ್ಲಿ ಮಂತ್ರದಲ್ಲಿ ಸ್ವಿತ್ ಅಂತ ಒಂದು ಶಬ್ದ ಉಂಟು ಅದಲ್ಲ, ಕಸ್ಯ ಸ್ವಿತ್ತನಂ, ಆ ಸ್ವಿತ್ತಕ್ಕೇನು ಅರ್ಥನೇ ಇಲ್ಲ. ಆದರೆ ಈ ಮಂತ್ರ ಪೂರ್ತಿ ಆಗಲಿಕ್ಕೆ ಬಹುಶಃ ಮಾತ್ರ ಕಡಿಮೆ ಇತ್ತಂತ ಕಾಣಿಸ್ತದೆ. ಅದು ವೇದ ಏನ್ ಮಾಡಿದೆ, ಸ್ವಿತ್ ಅನ್ನೋ ಶಬ್ದನು ಹಾಕಿದೆ. ಅದಕ್ಕೆ ಇಲ್ಲಿ ವಿಶೇಷ ಯಾವ ಮಾತು ಇಲ್ಲ. ನಿಪಾತ ಆಟಕ್ಕುಂಟು ನಿಪಾತ. ನೋಡೋಣ ಈಗ, ಏವಂ ಈ ಪ್ರಕಾರ, ಯಾವ ಪ್ರಕಾರ, ಈ ತ್ಯಾಗದಲ್ಲಿ ಪ್ರಬುದ್ಧತೆಯನ್ನ ಹೊಂದಿದವನು ಏನು ಮುಮುಕ್ಷವಾಗಿದ್ದಾನೋ ಅವನನ್ನು ನಾವು ಲೆಕ್ಕಕ್ಕೆ ಇಟ್ಟುಕೊಂಡಿದ್ದಾದರೆ, ಏವಂ ಈ ಪ್ರಕಾರ ತಕ್ತ ಈಶಣ ಈಶಣ ತ್ವ. ಈಗ ನೀನ್ ನೋಡಪ್ಪ, ನೀನು ಮುಮುಕ್ಷ ಆಗಿದ್ಯ, ನೀನು ಎಲ್ಲವನ್ನೂ ತ್ಯಾಗ ಮಾಡಿದ್ಯ, ಈ ತ್ಯಾಗದ ಪ್ರಬುದ್ಧತೆ ನಿನಗಿದೆ. ಓಕೆ, ತ್ವ ನೀನು ಏನು ಮಾ ಕೃತ, ಧರಿಸಬೇಡ, ಸಂಗ್ರಹಿಸಬೇಡ, ನಿನ್ನ ಜೊತೆ ಇಟ್ಕೋಬೇಡ, ನಿನ್ನದನ್ನಾಗಿ ಮಾಡ್ಕೋಬೇಡ. ಮಾ ಕೃತ ಅಂತದ್ದನ್ನು ಇಚ್ಛಿಸಬೇಡ. ಏನ್ರಿ, ಏನ ಇಚ್ಛೆ ಮಾಡಬಾರ್ದು? ಗೃಧಿ ಮಾ ಆಕಾಂಕ್ಷ, ನೀನು ಗೃಧಿಂ ಮಾ ಆಕಾಂಕ್ಷ ಶಬ್ದ ನೋಡ್ರಿ, ಗೃಧಿಂ ಗೃಧಿಂ ಮಾ ಕಾಂಕ್ಷ. ಮಾ ಅಂದ್ರೆ ನೆಗೆಟಿವ್, ಕಾಂಕ್ಷ ಅಂದ್ರೆ ಇಚ್ಛಾ, ಹೃದಯ ಅಂದ್ರೆ ನೀನು ಇನ್ನೊಬ್ಬರದನ್ನ ಇಚ್ಛಿಸಬೇಡ, ಇನ್ನೊಬ್ಬರದನ್ನ ಇಚ್ಛಿಸಬೇಡ. ಮಾ ಕರ್ಷೀಹಿ, ಏನನ್ನು ಇಚ್ಛಿಸಬಾರ್ದು. ಒಂದು ಶಬ್ದ ನೋಡಿ, ಏನು ಧನ ವಿಷಯ, ಧನ ಅಂದ್ರೆ ಬರೀ ಹಣ ಅಂತ ಅಷ್ಟೇ ತಿಳ್ಕೋಬಾರ್ದು. ಧನ ಪ್ರಾಪರ್ಟಿ ಎಲ್ಲವೂ, ಲ್ಯಾಂಡೆಡ್ ಪ್ರಾಪರ್ಟಿ, ಅಪಾರ್ಟ್ಮೆಂಟೆಡ್ ಪ್ರಾಪರ್ಟಿ, ಲ್ಯಾಂಡೆಡ್ ಪ್ರಾಪರ್ಟಿ ಅಥವಾ ಡೆಪಾಸಿಟ್ಸ್, ವೆಲ್ತ್, ಐಶ್ವರ್ಯ, ಈವನ್ ಸಿಂಪಲ್ ವ್ಯವಹಾರಕ್ಕೂ ಕೂಡ ಅದನ್ನ ಬಯಸ್ಬಾರ್ದು. ವ್ಯವಹಾರಕ್ಕೂ ಕೂಡ ಅದನ್ನ ಬಯಸ್ಬಾರ್ದು. ಯಾವುದನ್ನ ಇನ್ನೊಬ್ಬರಿಗೆ ಸೇರಿದ್ದನ್ನ ನಾವು ಬಯಸ್ತಕ್ಕಂಥ ವ್ಯವಹಾರ ಇಲ್ಲ ಸಮಯ, ಇದೆಲ್ಲ ವ್ಯವಹಾರ, ಇಸ್ ಓನ್ಲಿ ಇನ್ವೆಸ್ಟ್ಮೆಂಟ್. ನೋ, ಯಾವುದು ಸತ್ತೋಗಿದೆ, ಯಾವುದು ನಮಗೆ ಸೇರಿಲ್ಲ, ಅದನ್ನು ನಮಗೆ ಸೇರಿದೆ ಅಂತ ಅನ್ಕೊಂಬುದು ಕೂಡ ಯಶಸ್ಸಿನ ಮೆಟ್ಟಲಾಗೋದಿಲ್ಲ. ಇಫ್ ನಾಟ್ ಟುಡೇ ಟುಮಾರೋ ವಿಲ್ ಬಿ ಫೇಲಿಯರ್ಸ್. ಏಕೆಂತಂದ್ರೆ ಅದು ಅದೃಢ, ಇದು ನಮ್ದು ಸದೃಢ. ಅದರಲ್ಲಿ ಮುಮುಕ್ಷ ಬೇರೆ ಆಗಿದೆ. ಮುಮುಕ್ಷ ಆಗೋದಂದ್ರೇನು, ಈಗಾಗಲೇ ತ್ಯಾಗ ಮಾಡಿ ಬಂದು ಗುರುಕುಲ ಸೇರಿಬಿಟ್ಟಿದೀಯ. ಮುಮುಕ್ಷ ಅಂದ್ರ ಆ ತೀವ್ರತೆಯನ್ನು ನೀವು ಅರ್ಥ ಮಾಡ್ಕೋಬೇಕು. ತ್ವ ನೀನು ಅಂತಹ ತೀವ್ರತೆಯಿಂದ ಕೂಡಿದಂತಹ ನೀನು ಮಾದೃದ, ಅದ್ರ ಬಗ್ಗೆ ನೀ ಯಾವ ಆಸಕ್ತಿ ವಹಿಸ್ಬೇಡ. ಪ್ರವೃತ್ತಿ ನೋಡಿ, ಪೂಜ್ಯ ಸ್ವಾಮೀಜಿಯವರು ನಮಗೆ ಎಷ್ಟೊಂದು ಫೌಂಡೇಶನ್ ಹಾಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ನಾವು ಸಾಂದೀಪನಿ ನಮ್ಮ ಗುರುಕುಲಕ್ಕೆ ಸೇರಿದ ಒಂದು 3 ತಿಂಗಳ 6 ತಿಂಗಳ ಒಳಗಾಗಿ ಮೊಟ್ಟ ಮೊದಲನೇ ಯಶಸ್ವಿ ಕಾರ್ಯ ಪೂಜ್ಯ ಸ್ವಾಮೀಜಿ ಮಾಡಿದ್ದೇನು ಅಂತಂದ್ರೆ, ಹಣದ ಬಗ್ಗೆ ಏನು ಮೌಲ್ಯ ಇದೆ, ಹಣದ ವಿಷಯದಲ್ಲಿ ಏನು ಮೌಲ್ಯ ಇದೆ, ಟೋಟಲಿ ನ್ಯೂಟ್ರಲೈಸ್, ದಟ್ ಇಸ್ ಹಿಸ್ ಟೀಚಿಂಗ್. ಅದಕ್ಕೆ ನೀವು ಪ್ರವೃತ್ತಿ ನೋಡಿ, ಹಣ ನನಗೆ ಬರ್ತದೆ, ನಾ ಹಣಕ್ಕೆ ಎದ್ದು ಕಳಿಸಾಚೆ ನೋಡಿ, ಪ್ರವೃತ್ತಿ ನೋಡಿ, ನನ್ನ ಜೊತೆ ಇದ್ದು ನೋಡಿ, ವ್ಯಾವಹಾರಿಕವಾಗಿಯೂ ಕೂಡ ನಾನು ಎಂದೂ ಕನಸು ಮನಸ್ಸಿನಲ್ಲಿ ಕೂಡ ಹಣ ಬರಲಿಲ್ಲ ಸುಮ್ಮನೆ ಸಂಕಲ್ಪ ಅಂತ ಹೋಗ್ತೇನೆ ಅಷ್ಟೇ. ಇದಾಗಲಿ ಇಲ್ಲಿ ಜಾತ್ರೆ ಆಗಲಿ ಇಲ್ಲಿ ಸ್ಕೂಲ್ ಆಗಲಿ ಇಲ್ಲಿ ಹಂಗಾಗಲಿ ಇಲ್ಲಿ ಹಿಂಗಾಗಲಿ ಏನೇ ಇಲ್ಲ ಕೈಯೊಳಗೆ, ಬಟ್ ಯಾವುದೂ ನಿಲ್ಲುದು ಚಿಕ್ಕದೊಂದ ತ್ಯಾಗ. ಆ ತ್ಯಾಗ ಭಾವ ರಾಶಿ ರಾಶಿ ತಂದಿರು ಸೂರಿ, ಇಟ್ ಮೇಕ್ಸ್ ನೋ ಡಿಫರೆನ್ಸ್. ಈ ತಾಕತ್ತು ಬರಬೇಕು, ಈ ಯಶಸ್ಸಿನ ಈ ತಾಕತ್ತು ಇಲ್ಲಿ ಐತಿ. ಈ ಒಂದು ಚಿಕ್ಕದಾದ್ರೂ ಯಶಸ್ಸು ಅಂದ್ರೆ ಇದರಿಂದ ಬಂದ ಬಿಕಾಸ್ ಆಫ್ ದಿಸ್ ಧರ್ಮ. ಐ ಟೋಲ್ಡ್ ಮಂಜುನ ಐ ಆಮ್ ಹೋಲ್ಡಿಂಗ್ ಆನ್ ಟು ಧರ್ಮ, ಐ ಕ್ಯಾನ್ ನೆವರ್ ಗೋ ಅವೇ ಫ್ರಮ್ ಧರ್ಮ. ಅಲ್ಲಿ ಇಲ್ಲಿ ಕೈ ಚಾಚಿದಂಗೆ ಅನಿಸುತ್ತದೆ, ಬಟ್ ಧರ್ಮ ಬಿಟ್ಟು ಎಲ್ಲೂ ಹೋಗುತ್ತೆ. All have to do this. Yenana, after all, what is this money? Na etto sol helden nimge. Na 100 rupay kalabodu. Udara. 100 rupay kalabodu. Satya helu. Kalabu appa ani innadu yagru hattu idiyo. Yest abhasalva. ಕರೆದು ಹೋಗಿಲ್ಲದು ಎಲ್ಲೂ ಹೋಗುದಿಲ್ಲ, ಎಲ್ಲೋ ಒಂದು ಕಡೆ ಇರುತ್ತೆ. ನಾನು ಹೇಳುದು ಯಾರು 5,000 ರೂಪಾಯಿ ಕೊಟ್ಟಿದ್ರು ಅದಿದೇ ನೋಡಮ್ಮ ಅಂತ ಬಂದು ಎಲ್ಲ ಹುಡುಕಿದೆ. ಇವ್ದು ಎಲ್ಲ ನ್ಯೂಟ್ರಲೈಸ್ ಆಗ್ತದೆ ಈಗ ಬಂದು ಸ್ವಾಮೀಜಿ ಅಲ್ಲಿ ಇಲ್ಲ, ಎಲ್ಲ ಒಂದು ಕಡೆ ಇರ್ತದೆ ಬಿಡಿ ಅಂತ ಎಲ್ಲೋ ಒಂದು ಕಡೆ ಇರ್ತದೆ ಸ್ಥಾನ ಸಿಗ್ತದೆ. ಆಮೇಲೆ ಗೊತ್ತಾಯ್ತು ಅದು 5,000 ರೂಪಾಯಿ ಅಲ್ಲಿ ಅಲ್ಲಿ ಕುತ್ಕೊಂಡಕ್ಕೆ ಕೊಟ್ಟಿದ್ದು, ಅಲ್ಲಿ ಕುತ್ಕೊಂಡಕ್ಕೆ ಕೊಟ್ಟಿದ್ದು ಅಂತ ಅದನ್ನು ಟ್ರೇಸ್ ಮಾಡಿದೆ. ಓ ಅಲ್ಲಿ ಕುತ್ಕೊಂಡು ಆಮೇಲೆ ಎಲ್ಲಿ ಹೋದೆ ಹಿಂದೆ ಹೋದೆ ಆಮೇಲೆ ಎಲ್ಲ ಹಿಂದೆ ಓಹೋ ಅಲ್ಲಿ ಫಸ್ಟ್ ತೆಗೆದು ನೋಡ್ತೀನಿ ಅಲ್ಲಿ ಹಣ ಇಲ್ಲ. ಆಮೇಲೆ ಮತ್ತೆ ನೆನಪಾಯ್ತು ಆ ಹಣ ಎರಡು ತಾಸು ಮುಂಚೆ ಅದನ್ನು ಖರ್ಚು ಮಾಡಿದ್ದೇನೆ ಅಂತ ಗೊತ್ತಾಯ್ತು. ಓ ಎಲ್ಲೂ ಹೋಗಿಲ್ಲ, ಎಲ್ಲಿದೆ ಅದು ಫಸ್ಟ್ ನೋಡು ಇಲ್ಲ, ಎಲ್ಲಿದೆ ಅದು ಖರ್ಚಾಗಿದೆ, ಖರ್ಚು ಖರ್ಚು ಆಗಿಲ್ಲ, ಎಲ್ಲಿದೆ ಅದು ಇನ್ನೊಬ್ಬರದ್ರಿದೆ. ಯಾರ ಹಣ, ಯಾರ ಪ್ರಾಪರ್ಟಿ? ಇವರು ಪ್ರಾಪರ್ಟಿ ಪ್ರಾಪರ್ಟಿ ಅಂತ ಸೈಟ್ ಸೈಟ್ ಅಂತ ಇದೇ ಬಾರಿ ಮಜಾ ಅದ ನೋಡಿ. ಇವರು ಒಂದು ಒಂದು ಸಮಯದಲ್ಲಿ ವಾಕಿಂಗ್ ಹೋಗ್ತದೆ, ಯಾಕಂದ್ರೆ ಗ್ರೌಂಡ್ ಇರ್ತದೆ, ಬರೀ ಓಪನ್ ಗ್ರೌಂಡು, ಹೊಲ ಇರ್ತದೆ, ಯಾರು ಬೆಳೆ ತೆಗೆದಿರಲಿಲ್ಲ, ಅಲ್ಲಿ ವಾಕಿಂಗ್ ಹೋಗ್ತದೆ. ಎಷ್ಟೋ ವರ್ಷ ವಾಕಿಂಗ್ ಮಾಡ್ಯಾರ ಆ ಜಾಗ, ಅಕಸ್ಮಾತ್ ಯಾವನೋ ಮೊದಲ ಲ್ಯಾಂಡ್ ಅನ್ನು ಡೆವಲಪರ್ ಕೊಂಡ್ಕೊಳ್ತಾನೆ, ಕೊಂಡ್ಕೊಂಡು ಏನ್ ಮಾಡ್ತಾನೆ ಅಮ್ಮ ಸೈಟ್ ಮಾಡ್ತಾನೆ. ಸೈಟ್ ಮಾಡೋದು ಮಾಡಿದ್ಮೇಲೆ ಪೇಪರ್ನ ಹಾಕಿಸ್ತಾನೆ, ಸೈಟ್ಸ್ ಫಾರ್ ಸೇಲ್ ಅನ್ನ ಹಾಕಿಸ್ತಾನೆ. ಇವನು ಯಾವನು ವಾಕಿಂಗ್ ಹೋಗ್ತಿದ್ನಲ್ಲ ಅವನೇ ಅನ್ಕೋತಾನೆ ನಾನು ಒಂದು ಇಲ್ಲೇ ಆಗ್ತಾ ಇತ್ತು. ಅವನು ಹೆಸರು ರಿಜಿಸ್ಟರ್ ಮಾಡ್ತಾನೆ ಸೈಟ್ ಹೋಗ್ತಾನೆ. ಇನ್ನು ಯಾರ ಸೈಟ್ ಯಾರ್ದು ಅಂತ ಏನು ಗೊತ್ತಾಗಿಲ್ಲ. ಆದ್ರೆ ಈಗ ವಾಕಿಂಗ್ ಹೋಗ್ಬೇಕಾದ್ರೆ ಅವನ ಬುದ್ಧಿನೇ ಬೇರೆ ಇತ್ತು, ಅವನ ಬುದ್ಧಿನೇ ಬೇರೆ ಇರ್ತದೆ. ಈ ಇಲ್ಲಿ ಒಂದೊಂದು ಸೈಟ್ ಇದೆಯೋ, ಹೊಸ ಇದಿರ್ಬೋದು ಇದಿರ್ಬೋದು ಅಲ್ಲಿರ್ಬೋದು, ನನ್ನ ಚಾಯ್ಸ್ ಕೊಟ್ಟು ಇಂಥದ್ದನ್ನ ತಗೋತೀನಿ ಅಂತ ಲೆಕ್ಕಾಚಾರ. ಈ ಲೆಕ್ಕಾಚಾರದ ಭಾವದಿಂದ ವಾಕಿಂಗ್ ಹೋಗ್ತಾನೆ. ಮುಂದೇನ್ ಮಾಡ್ತಾನೆ, ಸೈಟ್ ಅಲಾಟ್ ಆಗ್ತದೆ. ಆ ಸೈಟ್ ಅಲಾಟ್ ಆಗ್ಕೊಳ್ಳೆ ಸೈಟ್ ತನಕ ವಾಕಿಂಗ್ ಹೋಗ್ತಾನೆ. ಸೈಟ್ ತನಕ ಈಗ ನನ್ನ ಸೈಟ್ ನನ್ನ ಸೈಟ್ ಆಮೇಲೆ ಶುರು ಆಗ್ತದೆ ನೋಡ್ರಿ. ಹೆಂಗ್ ನಿಂತ್ಕೊಂಡು ನೋಡ್ತಾನೆ ಆ ಬಿಲ್ಡಿಂಗ್ ಹೆಂಗ್ ಕಾಣಿಸ್ತದೆ, ಹೆಂಗ್ ನಿಂತ್ಕೊಂಡು ನೋಡ್ತಾನೆ, ಓಹೋ ಹಿಂಗ್ ಕಾಣಿಸ್ತದೆ, ಹಂಗ ಕಟ್ಬೇಕು ಹಿಂಗ್ ಕಟ್ಬೇಕು. ಹಾಗೆ ನಾವು ಒಂದೊಂದು ಶಿಕ್ಷಿಸುತ್ತಿದ್ವಿ. ಎಲ್ಲಿದೆ ಹೇಳಿ ನೋಡು, ನನ್ನ ಸೈಟ್ ನನ್ನ ಸೈಟ್. ಅದೇ ಸೈಟ್ ನಾವು ವಾಕಿಂಗ್ ಮಾಡ್ತಾ ಇದ್ದೀವಿ, ಅವಾಗ ನಿಂಗೆ ಅನಿಸ್ಲಿಲ್ಲ? ಪೇಪರ್ ಮೇಲೆ ನಿನ್ನ ಹೆಸರು, ರಿಜಿಸ್ಟರ್ ಆಫೀಸ್ ನಲ್ಲಿ ನಿನ್ನ ಹೆಸರು, ನಿಂದ ಏನಾದ್ರೆ ನಾಳೆದು ವಿವೇಕದಲ್ಲಿ ಇವೆಲ್ಲ ಇರಬೇಕು, ಬುದ್ಧಿ ಇವುಗಳ ಮಧ್ಯದಲ್ಲೇ ಬರಿಬೇಕು, ನಮ್ಮ ಅಂತಃಕರಣ ಇವುಗಳಲ್ಲಿಯೇ ಅದು ಪ್ರಬುದ್ಧವಾಗಬೇಕು, ಇವುಗಳ ಮಧ್ಯದಲ್ಲೇ ಪ್ರಬುದ್ಧ ಆಗಬೇಕು. ಆ ಪ್ರಬುದ್ಧತೆಯ ಒಂದು ಅಂಗವಾಗಿ ನಾ ಈಗ ಮಾತಾಡ್ತಾ ಇದ್ದೇನೆ ವಿನಃ ನೀವಿನ್ನು ವಾಪಸ್ ಮನೆಗೆ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಡ್ರಿ ಅಂತ ಅರ್ಥಲ್ಲ. ಅಥವಾ ವಾಕಿಂಗ್ ಮಾಡ್ಬೇಕಾದ್ರೆ ಇದನ್ನೊಂದು ಸೈಟ್ ಅಲ್ಲ, ಇದನ್ನೊಂದು ಭೂಮಿ ಅಲ್ಲ ಅಂತ ವಾಕಿಂಗ್ ಮಾಡ್ಲಂತ ಹೇಳಂಗಿಲ್ಲ. ವಿವೇಕದೊಳಗ ನಮಗ ಇದು ಎಷ್ಟು ಈಶ್ವರನ ಸೇರಿ, ಎಲ್ಲ ಐಶ್ವರ್ಯವೂ ಭಗವಂತನ ಸೇರಿ. ಅದಕ್ಕೆ ನಾವು ನೋಡಿ ಎಂತೆಂತ ಹೆಸರು ಇಡ್ತೀವಿ. ಪೂಜ್ಯ ಸ್ವಾಮೀಜಿ ಚಂದ್ರ ಹೇಳ್ತಾರೆ, ನಾವು ಧನವನ್ನ ಧನವೆಂದು ನೋಡುವುದಿಲ್ಲ, ಧನವನ್ನ ಧನಲಕ್ಷ್ಮಿ ಅಂತ ನೋಡ್ತೀವಿ. ಮಕ್ಕಳನ್ನ ಮಕ್ಕಳಂತ ನೋಡುವುದಿಲ್ಲ, ಮಕ್ಕಳನ್ನು ಕೂಡ ಸಂತಾನ ಲಕ್ಷ್ಮಿ ಅಂತ ನೋಡ್ತೀವಿ. ಧಾನ್ಯವನ್ನ ಧಾನ್ಯ ಅಂತ ನೋಡುವುದಿಲ್ಲ, ಏನಂತ ನೋಡ್ತೀವಿ, ಧಾನ್ಯ ಲಕ್ಷ್ಮಿ ಅಂತ ನೋಡ್ತೀವಿ. ಎವ್ರಿಥಿಂಗ್ ಎವ್ರಿ ವೆಲ್ತ್ ಈಸ್ ಎನ್ ಎಂಬಾಡಿಮೆಂಟ್ ಆಫ್ ಗಾಡ್. ನ್ಯೂಟ್ರಲ್ ಆಗಿರುತ್ತೆ ನೋಡಿ, ನೀವು ಲೈಫ್ ನೊಳಗೆ ಈಶ್ವರ ತಂದ್ಕೊಳ್ಳೋದು ಹೊರತು ನೀವು ರಿಲ್ಯಾಕ್ಸ್ ಆಗ್ಲಿಕ್ಕೆ ಸಾಧ್ಯವೇ. ಲೈಫ್ ನಲ್ಲಿ ಈಶ್ವರ ಬರ್ಬೇಕು, ಲ್ಯಾಂಡ್ ಆಗ್ಬೇಕು ನಮ್ಮ ಥಿಂಕಿಂಗ್ ಒಳಗ, ನಮ್ಮ ವಿಚಾರದೊಳಗ, ನಮ್ಮ ಆಸೆ ಒಳಗ, ನಮ್ಮ ಇಚ್ಛೆ ಒಳಗ, ನಮ್ಮ ಕರ್ಮದೊಳಗ, ನಮ್ಮ ವ್ಯವಹಾರದೊಳಗ, ನಮ್ಮ ಉಪಾಧಿ ಒಳಗ ಈಶ್ವರ ನಿಮ್ ಸಮೀಪ ನಿಮ್ ಪಕ್ಕದಲ್ಲಿ ನಿಮ್ ಜೊತೆಗೆ ಇರ್ಬೇಕು, ಆವಾಗ ನಾವು ರಿಲ್ಯಾಕ್ಸ್ ಆಗ್ತೇವೆ. ಸೇರಿದ ಐಶ್ವರ್ಯವನ್ನ ನಂದೊಂದು ಯಾಕೆ ತಗೊಳ್ತೀಯ ನೀನು ಅನ್ನೋದನ್ನು ಹೇಳೋರಿದ್ದಾರೆ. ಮಾ ಗೃಧ ಗೃಧಿ ಮಾಕಾಂಕ್ಷ ಮಾ ಕರ್ಷಿಹಿ ಧನ ವಿಷಯ ಕಸ್ಯಚಿತ್ ಧನಂ ಕಸ್ಯಚಿತ್ ಪರಸ್ಯ ಸ್ವಸ್ಯ ವಾ ಧನಂ ಮಾಕಾಂಕ್ಷಿಹಿ ಇತ್ಯರ್ಥ. ಕಸಚಿತ್ ಪರಸ್ಯ, ಇನ್ನೊಬ್ಬರು ಯಾರದೋ ಅಥವಾ ಇರ್ರಿ, ನಾ ಇನ್ನೊಬ್ಬರದ್ದು ಯಾರ ಮೇಲೂ ಕೂಡ ಏನನ್ನು ಬಯಸೋದಿಲ್ಲ, ಆಗ ನನ್ನ ತನ ನಾ ರಕ್ಷಣೆ ಮಾಡ್ಕೋಬೇಕಲ್ವ. ಸ್ವಸ್ಯ ಧನಂ ಅಂದ್ರೆ ಏನು, ಐಶ್ವರ್ಯದಲ್ಲಿ ಮೋಹ ಬೇಡ, ಇಷ್ಟೇ ಅವ್ರು ಹೇಳಬೇಕಾಗಿದೆ. ತಾತ್ಪರ್ಯದಲ್ಲಿ ಏನು ಹೇಳಬೇಕಾಗಿದೆ, ಐಶ್ವರ್ಯದಲ್ಲಿ ಮೋಹ ಬೇಡ. ದೆನ್ ಓನ್ಲಿ ಯು ಕ್ಯಾನ್ ಸರ್ವ್ ಇನ್ ಫಾರ್ ಸೇವಾ, ದೆನ್ ಓನ್ಲಿ ಯು ಕ್ಯಾನ್ ಟ್ರೀಟ್ ಈ ಮಕ್ಕಳನ್ನು ಆವಾಗಲೇ ನೀವು ಆರೋಗ್ಯವಾಗಿ ನೋಡ್ಕೊಳ್ಳಿಕ್ಕೆ ಸಾಧ್ಯ. ಎಲ್ಲಿವರೆಗೂ ನಾವು ಈಶ್ವರನನ್ನ ತಂದ್ಕೊಳ್ಳೋದಿಲ್ಲ, ಎಲ್ಲಿವರೆಗೂ ಈಶ್ವರನ ನಮ್ಮ ನಾಲಿಗೊಳಗೆ ಇಟ್ಕೊಳ್ಳೋದಿಲ್ಲ, ನಮ್ಮ ಕಣ್ಣೊಳಗೆ ಇಟ್ಕೊಳ್ಳೋದಿಲ್ಲ, ಅಲ್ಲಿವರೆಗೂ ಆ ಮಕ್ಕಳು ನಿಮಗೆ ಅನಾಥ ಮಕ್ಕಳಾಗಿ ಕಾಣ್ತಾರೆ ವಿನಃ ಆ ಮಕ್ಕಳು ನಿನ್ನ ಮಕ್ಕಳಾಗಿ ನೀವು ಕಾಣೋದಿಲ್ಲ. ಇಂಥ ಅಮೋಘವಾದ ಸೇವೆ ಪೂಜ್ಯ ಸ್ವಾಮೀಜಿ ಮಾಡಿದ ನಮಗೆ. ಪರಮ ಪೂಜ್ಯ ಸ್ವಾಮೀಜಿಯವರು ಎಂತಹ ದಯಾಘನರು ಅಂತ ಮಾತಾಡ್ತೀನಿ. ಬ್ರಹ್ಮವಿದ್ಯೆಯನ್ನೇ ಉಪದೇಶ ಮಾಡಿಕೊಂಡು ಇರಬಹುದಾಗಿತ್ತಲ್ಲ, ಆದರೆ ಇದ್ದು ತೋರಿಸಿದ್ರು ನಿನಗೆ ವೇದಾಂತದ ತಿಳುವಳಿಕೆಯು ಪಕ್ವವಾಗಿದ್ದರೆ ಸಮಸ್ತ ಜಗತ್ತು ಈಶ್ವರ ಅಂತ ನಿನಗೆ ಸ್ಪಷ್ಟವಾಗಿ ಬಿಡುತ್ತದೆ. ಸಮಸ್ತ ಜಗತ್ತು ಈಶ್ವರ ಅಂತ ಸ್ಪಷ್ಟ ಆಯಿತು ಅಂತಂದ್ರೆ ಆ ಈಶ್ವರ ಸೇವೆಯನ್ನು ನೀನು ಯಾವ ಕ್ಷಣಕ್ಕಾದರೂ ಎಲ್ಲಾದರೂ ಯಾರಿಗಾದರೂ ಸಲ್ಲಿಸಲಿಕ್ಕೆ ಸಿದ್ಧನಾಗ್ಬಿಡ್ತೀಯ ಅನ್ನುವುದನ್ನ ಮಾಡಿ ತೋರಿಸಿದ್ರು. ನಾವು ಸನ್ಯಾಸಿಗಳು ಅಯ್ಯೋ ನಮಗೆ ಯಾಕೆ ನಾವೆಲ್ಲ ಮುಮುಕ್ಷ ಮೋಕ್ಷ ಬೇಕಂತ ನಮ್ಗೆ ಯಾಕೆ ಸಾಕಾಗ ಕೆಲವು ಸ್ವಾಮಿಗಳು ಮಾನ್ಯ ಮಾರಿ ಮಾರಿ ಮಾರಿ ಮಾರಿ ಯಾರು ಎಕ್ನಾಲಜಿ ಮಾಡೋದಿಲ್ಲ, ಯಾರು ಥ್ಯಾಂಕ್ ಯು ಹೇಳೋದಿಲ್ಲ. ಮೊನ್ನೆ ಸನ್ಯಾಸದ ಮೀಟಿಂಗ್ ಅದು ಯಾಕೆ ನನಗೆ ಏನಾದ್ರು ಒಂದು ಅರ್ಥ ಕಾಣಲಿಲ್ಲ. ಇಂಥವಿರ್ತಾವಲ್ಲ ನೋಡಿ, ಈ ಕಡೆಗೆ ನಮ್ದು ಶಾಸ್ತ್ರ ಅಧ್ಯಯನವೂ ಕೂಡ ಸರಿಯಾಗಲಿಲ್ಲ, ಈ ಕಡೆಗೆ ನಾವು ಮಾಡಿದ ಸೇವಾ ಕಾರ್ಯಕ್ಕೆ ಯಾರ್ದು ಥ್ಯಾಂಕ್ ಯು ಇಲ್ಲ. ನಾವು ಯಾಕೆ ಪರಸೇವಾದಲ್ಲಿ ಮುಂದುವರಿಬೇಕು ಅಂತ ಎದ್ದು ನಿಂತು ನಿಂತು ಮಾತಾಡ. ಕೊನೆಗೆ ಪೂಜೆ ಸ್ವಾಮೀಜಿ ಹೇಳಿದ್ರು, ಐವತ್ತೈದು ವರ್ಷ ಈ ಸಮಾಜದ ಸೇವೆಯಲ್ಲಿ ತೊಡಗಿ 55 ವರ್ಷ, ಒಂದು ದಿವಸವೂ ಕೂಡ ನಾನು ಬೇಸರ ಮಾಡಿಕೊಂಡಿಲ್ಲ. ಮೈ ತುಂಬ ನೋವುಗಳಿವೆ, 1008 ನೋವುಗಳಿದೆ ಮೈ ತುಂಬ. ಡೈಲಿ ಡಯಾಲಿಸಿಸ್ ನೋವು, ಡೈಲಿ ಟ್ರೀಟ್ಮೆಂಟ್ ನೋವು, ಕಾಲು ಮಡಚಲಿ ಬರ್ತದ, ಕಾಲು ನಿಲ್ಲಿ ಬರ್ತದ, ಸೊಂಟ ನೋವು, ಮಂಡಿ ನೋವು, ಮೈಕೈ ನೋವು, ಎಷ್ಟು ತರ ನೋವುಗಳು. ಒಂದು ದಿವಸನೂ ನಾನು ಕಂಪ್ಲೇಂಟ್ ಕೊಟ್ಟಿಲ್ಲ, ನಾವು ಉಪನ್ಯಾಸ ಮಾಡೋದು ನಿಲ್ಲಿಸಿಲ್ಲ, ಏನು ಬಸ್ ಸೇವಾ ಕಾರ್ಯ ನಿಲ್ಲಿಸಿಲ್ಲ. ಈಗ 85 ವರ್ಷ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೂತ್ಕೊಂಡು ಯಾರು ಸನ್ಯಾಸಿಗಳು ಬಂದವರೆಲ್ಲ ಅಲ್ಲ. ಈಶ್ವರ ಈಶಾವಾಸ್ಯಮಿದ ಗುಂಸರ್ವಂ, ಆ ಈಶ್ವರನ ಎಷ್ಟು ಸಮೀಪ ತಗೊಂಡು ಬರ್ತೀಯ ಅಷ್ಟು ನಿನ್ನ ಹೃದಯ ಏನಾಗ್ತದೆ ವಿಶಾಲ. ಹೋಲ್ ಕ್ರಿಯೇಷನ್ ಯು, ಈ ಜಗತ್ತ ನೀನಾಗ್ಬಿಡ್ತೀಯ, ನೀರಿ ಜಗತ್ತ ಸತ್ತ ಮೇಲೆ ಆಕಾಶವು ಮತಾಕಾಶದ ಹೋಗ್ತದೆ, ಗಾಳಿಯು ಸಮಷ್ಟಿ ಗಾಳಿ ಹೋಗ್ತದೆ ಸತ್ತ ಮೇಲೆ. ಆದರೆ ನೀವು ಎಷ್ಟೆಷ್ಟು ಈಶ್ವರ ಸಮೀಪ ತರ್ತೀಯ ಅಷ್ಟೊತ್ತು ಇಲ್ಲೇ ನಿನಗೆ ಕಾಣಿಸ್ತದೆ, ನನ್ನ ಉಸಿರಿ ಬೇರೆ ಅಲ್ಲ, ಆ ಮಗುವಿನ ಉಸಿರಿ ಬೇರೆ ಅಲ್ಲ, ನಾನು ಅನ್ನ ಬೇರೆ ಅಲ್ಲ, ಆ ಮಗುವನ್ನು ಅನ್ನ ಬೇರೆ ಅಲ್ಲ, ಇಲ್ಲೇ ಇಲ್ಲೇ ನಿನಗೆ ಕಾಣಿಸ್ಕೊಡ್ತದೆ. ಈ ಘಟದಲ್ಲಿರುವ ಅಗ್ನಿ ಸಮಷ್ಟಿ ಘಟ ಸಮಷ್ಟಿ ಅಗ್ನಿ ಹೋಗ್ತದೆ, ಈ ಘಟದಲ್ಲಿರುವಂತಹ ವಾಯು ಸಮಷ್ಟಿ ವಾಯು ಹೋಗ್ತದೆ. ಯಾವಾಗ ದೇಹ ಬಿದ್ದ ಮೇಲೆ, ಆದ್ರೆ ಈಗ ಸತ್ಯನೇ ಇಲ್ಲಿ. ಅದಿಷ್ಟೇ ವಿವೇಕದಿಂದ ಈಶ್ವರನ ಸಮೀಪದಲ್ಲಿ ಹೇಗಿಟ್ಕೋಬೇಕು ಅನ್ನುವಂತಹ ತಿಳುವಳಿಕೆ ಚೆನ್ನಾಗಿ ಸುಮ್ಮನೆ ಸಮೀಪ ಬರುದಿಲ್ಲ ಅವಂತ ನಾ ಕೈಲಾಸ ಬರ್ತೀನಿ ನಂದು. ಈಗ ನೀ ತಿಳ್ಕೊಳಕ್ಕೆ ಸಿದ್ಧನಿಲ್ಲ, ತಿಳ್ಕೊ. ಕಶ್ಯ ಸಿದ್ಧನಂ, ಯಾರಿಗೂ ಸೇರಿದ ಐಶ್ವರ್ಯವನ್ನ ಅಥವಾ ಸ್ವಸ್ಯವಾದನ ತನ್ನದೇ ಆದ ಐಶ್ವರ್ಯವನ್ನ, ಮಾ ಕಾಂಕ್ಷಿ, ಅದ್ರ ಬಗ್ಗೆ ನೀನು ಯಾವ ಮೋಹವನ್ನು ಇಟ್ಕೋಬೇಡ. ಕಾಂಕ್ಷನ್ ಅಂತಂದ್ರೆ ಆಸೆ, ಅದು ಇಲ್ಲಿ ಇದನ್ನ ಅರ್ಥ ಏನ್ ಮಾಡೋಣ, ಮೋಹ, ಯಾವುದರಲ್ಲಿ ಮೋಹವನ್ನ ಇಟ್ಕೋಬೇಡ. ಅಲ್ಲಿ ಸ್ವಿತ್ ಎನ್ನುವ ಶಬ್ದ ಬಂದಿದೆ, ಅದು ಏನಂತ ನಿಪಾತ ಆಟಕ್ಕುಂಟು ಲೆಕ್ಕ. ಅಥವಾ ಮಾಗೃದ ಕಸ್ಮಾತ್ ಕಸ್ಯ ಸಿದ್ಧ ಕಸ್ಯ ಸಿದ್ಧನಂ ಇತಿ ಆಕ್ಷೇಪಾರ್ಥಃ ನ ಕಸ್ಯಚಿದ್ಧನಂ ಅಸ್ತಿ ಯದ್ಗೃಧ್ಯೇತ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ